ಎಲ್ಲ ಕುಲಗಳಲ್ಲಿ ನಮ್ಮ ಕೊಲ್ಲತಿಯರ ಕುಲ ಮೇಲವಮ್ಮ. ನಲ್ಲೇರು ನಾವು ನಾಲ್ಕು ಮಂದಿ ಹಾಲು ಮೊಸರು ಮಾರಲಿಕ್ಕೆ ಬಂದೆವಮ್ಮ. ಈ ಓಣಿಯೊಳಗೆ ಯಾರು ತಗೊಂಡ್ ಕಾಣೋದಿಲ್ಲ. ಈ ಓಣಿಯೊಳಗು ಯಾರು ಕೊಡುವಂತೆ ಕಾಣಂಗಿಲ್ಲ. ನಾವು ಮುಂದಿನ ಓಣಿಗೆ ಹೋಗ್ತೇವೆ. ನಾವು ಹಿಂದಿನ ಓಣಿಗೆ ಹೋಗ್ತೀವಿ. ಏನ್ರವ ಈ ಓಣಿಯೊಳಗೆ ಯಾರಾದ್ರು ಹಾಲು ಮೊಸರು ತಗೊಂಬೋರ್ ಅದಿರೇನು? ಏನ್ರವ ಈ ಓಣಿಯೊಳಗೆ ಯಾರಾದ್ರೂ ಹಾಲು ಮೊಸರು ಕೊಡುವಂತವ್ರ ಇದ್ದೀರೇನು? ಈ ಓಣಿಯೊಳಗು ಯಾರು ತಗೊಂಬಂಗ ಕಾಣಂಗಿಲ್ಲ. ಈ ಓಣಿಯೊಳಗು ಯಾರು ಕೊಡುವಂತೆ ಕಾಣಂಗಿಲ್ಲ. ನಾನು ಹಿಂದಿನ ಓಣಿಗೆ ಹೋಗ್ತೇನೆ. ನಾನು ಮುಂದಿನ ಓಣಿಗೆ ಹೋಗ್ತೇನೆ. ಏ ಯಾರನೇ? ನೀ ಯಾರು? ನೀ ಮೊದ್ಲ? ನಾ ಮೊದ್ಲು ಕೇಳಿದೀನಿ, ನೀ ಹೇಳು. ಹಿಂಗ ನಾ ಮೊದ್ಲು ಹೇಳ್ಬೇಕಲ್ಲ. ಹೇಳ್ತೀನಿ ಕೇಳಂಗ. ಈ ಕೂಡಿ ಜನ ಎಲ್ಲ ಹಾಲು ಮೊಸರು ಮಾರುವಂತ ನಮಗ ಗೊಲ್ಲತಿ ಗೊಲ್ಲತಿ ಅಂತಾರ. ನಮಗೂ ಅಂತಾರಲ್ರಿ. ನಿನಗೇನ್ ಅಂತಾರ? ನಿಮ್ಮಂತವ್ರನ್ನ ಎತ್ತಿ ನಡು ಮಂದಾಗ ಚಲ್ತಿ ಚಲ್ತಿ ಅಂತಾರ. ಏ ಚೇಷ್ಟ ಮಾಡಬಾರ್ದು. ಇದು ಅಲ್ದ ಇಲ್ಲಿ ನೆರೆದ ಜನ ಎಲ್ಲ ನಮಗ ವಯ್ಯಾರಿ ವಯ್ಯಾರಿ ಅಂತಾರ. ನಮಗೂ ಅಂತಾರ ಬಿಡ್ರಿ. ನಿನಗೇನಂತಾರ? ಲಟ್ ಬಡಕ ತಯಾರಿ ತಯಾರಿ ತಯಾರಿ ಅಂತಾರ. ಏ ಚಾಷ್ಟೆ ಮಾಡಬಾರ್ದ. ಇದು ಅಲ್ದ ಈ ಕೂಡಿ ಜನ ಎಲ್ಲ ನಮಗ ರಾಧಿಕಾ ರಾಧಿಕಾ ಅಂತಾರ. ನಮಗೂ ಅಂತಾರಲ್ರಿ. ನಿನಗೇನಂತಾರ? ನಿಮ್ಮಂತವ್ನ ಶೋಧ ಮಾಡುವಂತ ಶೋಧಕ ಶೋಧಕ ಮ್ಯಾಲ ಗೋದಕ್ಕ ಅಂತಾರ. ಏ ಚಾಷ್ಟೆ ಮಾಡಬಾರ್ದ. ಇದು ಅಲ್ಲ ನಮಗ ಈ ಕೂಡಿ ಜನ ಎಲ್ಲ ಹಾಲು ಮೊಸರು ಮಾರುದಕ್ಕ ಗೌಳಗಿತ್ತಿ ಗೌಳಗಿತ್ತಿ ಅಂತಾರ. ಅರೆ ಚೈಲ ಗಿತ್ತಿ ಮನಸ ಕಾರೇ ಬಾಬಾ. ಅರೆ ತಸ್ಸ ಮನಸ ಕಾರೇ ಬಾಬಾ. ಅರೆ ಹಸಿ ಮನಸಿನಕಾಯಿ. ಹಲೋ ತಮ್ಮ, ಈ ಗಿತ್ತಿ ಗಿತ್ತಿ ಅಂತಾರಲ್ಲ, ಗಿತ್ತಿ ಒಳಗೆ ಅಷ್ಟು ಪ್ರಕಾರ ನಿನಗೇನ ಗೊತ್ತೈತಿ? ಓಹೋ ಗೊತ್ತಲ್ಲ, ಹೇಳಲ್ಲ. ಮೊದಲು ಬಂದಾಕಿ ಮೊದಲು ಗಿತ್ತಿ, ಹಿಂದಾಡೆ ಬಂದಾಕಿ ಕಳಸು ಗಿತ್ತಿ, ಸೂಲು ಗಿತ್ತಿ, ಪಾತ್ರ ಗಿತ್ತಿ, ಬಟಾರ್ ಗಿತ್ತಿ, ಇನ್ನೊಂದು ಬಹಳ ಚಲೋ ಐತಿ ಹೇಳಲ್ಲ. ನೀ ಇದನ್ನ ಮಾಡ್ತೇನೆ, ನೀ ಯಾರನ್ನೋದು ಹೇಳ್ತೀಯೋ? ನಾ ಯಾರನ್ನೋದು ಹೇಳ್ಬೇಕಲ್ಲ. ಹೌದು, ನಾನು ನೀವೆಲ್ಲರೂ ತಂದಂತ ಹಾಲು ಮೊಸರು ಮಾರಿಸುವಂತ ದೂತೆ ದೂತೆ ಅಂತಾರ. ಹಂಗಾದ್ರ ಹಾಲು ಮೊಸರು ವ್ಯಾಪಾರ ಮಾಡಿಸ್ಕೊಡ್ತೇನ ಅಂದಾಗ ನೀವ್ ಏನೇನ್ ತಂದೇರಿ? ನಾವು ಏನೇನ್ ತಂದೇವ ಅನ್ನೋದು ಹೇಳ್ತೇನೆ, ಸ್ವಲ್ಪ ಸಹಾಯ ಅದೇನ? ಬಾಂಡೆ ಇಳಸಾಕ. ಹಿಂಗ ಇಳಸ ನಮ್ಮ ಇಳಸ ಹಗರ್ ಇಳಸ ಮಾತಾಡ್ದಿ. ಈಗ ಹೇಳ ನೀ ಏನೇನ್ ತಂದೆಯ? ನಾವ ಯಾವತ್ತು ಎಲ್ಲಾನು ತಂದೇವಿ. ಅಂದ್ರ ಹಗಲು ರಾತ್ರಿನೂ ತಂದೇನ? ಏಯ್ ಚಾಷ್ಟಿ ಮಾಡಬಾರ್ದ. ನಾವು ಏನ್ ತಂದೇವ ಅನ್ನೋದ್ ಹೇಳ್ತೇನೆ, ಸ್ವಲ್ಪ ಕೇಳ. ಹೇಳಂಗ ಅಂದ್ರೆ ಹಾಲು ನೋಡ್ದಂಗಾತು, ನೆಕ್ಕಡಿ ನೀರಾಗ್ಯಾವ. ಏ ಚಷ್ಟೆ ಮಾಡಬಾರ್ದು, ನಾವು ಎಂತ ಹಾಲು ತಂದೇವ ಎಂಬುದನ್ನ. ಕಾಳಜಿರ್ಗಿ, ಕಟಕ್ರೋಣಿ, ತಾಲಿಂ ಕೋಣಿ, ಬಿದ್ದಗಡಿ, ಎದ್ದಗಡಿ, ನಡಿ ನಡಿ ನಡಿ, ಇನ್ನೊಂದೆರಡು ಇದ್ದೂರಿಪ್ಪ. ಏನ್ ಹೇಳ್ತಿ ಇನ್ನೊಂದೆರಡು ನಡು ಬಂದ್ ಬಿಡ್ತಾನ. ಏ ಚೇಷ್ಟ ಮಾಡ್ಬಾರ್ದು, ಒಳಗ ಹೋಗಿ ಇಲ್ಲ ಆಯ್ತು, ಇನ್ನ ವ್ಯಾಪಾರದ ಮಾಡಿಸ್ಕೊಡ್ಲಾ. ಏ ತಮ್ಮ ಬಾಯಿಲಿ ಕರದನ. ಮಾನ್ಯ ಹಾಲು ಮೊಸರು ವ್ಯಾಪಾರ ಮಾಡೋರು ಬಂದ್ರ ಹೇಳಂತ ಹೇಳಿರ್ತಿಲ್ಲ. ಮಾನ್ಯ ಹೇಳಿದ್ನಿ, ಇವತ್ತೇನ್ ಬೇಕಾಗಿರ್ಕಿಲ್ಲ. ಯಾಕೆ ವ್ಯಾಪಾರ ಮಾಡಕ್ ಆಗುಲ್ಲ ನೀ? ಏಹೇ ವ್ಯಾಪಾರ ಮಾಡ್ತೇನೆ ಅಕ್ಕತ್ ಅಕ್ಕತ್ತೆ ಅಕ್ಕತಿ. ಹೌದು, ಏನ್ರಿವಾ ಹಾಲು ಮೊಸರು ಮಾರೋರು ನೀವ ಏನ? ಏನೇ ಹೌದು. ಅವನ್ನ ಯಾಕೆ ತಂದೀರ್ವಾ? ಏನೇ ಮಾರ್ಲಿಕ್ಕೆ? ಅವನ್ನ ಹೆಂಗ ಕೊಡ್ತೀರ್ವಾ? ನೀವ್ ಹೆಂಗ ತಗೊಳ್ತೀರ್ವಾ? ನಾವ ಹಂಗ ತಗೋತೀರ್ವಾ? ನಾವ ಹಿಂಗ ಕೊಡ್ತೀರ್ವಾ? ಚೇ ಚೇ ಚೇ ಚೇ, ನೀರ ಬುದ್ಧಿಗೇಡಿ ಹೇಳ ಬುದ್ಧಿಗೇಡಿ, ಏನ್ ಮಾತಾಡೋದು ನಡಿ ಒಳಗ. ಚಾಷ್ಟೆ ಮಾಡಬಾರ್ದ, ಈ ಹೈನ ಮಾಡ್ಬೇಕಾದ್ರ ಯಾರ್ಯಾರ ಕೂಡಿ ಹೆಂಗ ಮಾಡ್ಯಾವ ಅನ್ನೋದ್ ಏನ್ರ ಒಂದಿಟ್ ಗೊತ್ತೈತನ್ ನಿಂಗ? ಬಾಳ ನಿಮ್ ಹೈನ್ ಬಂದು ಎಂಥದ್ದು, ಯಾರ್ಯಾರ ಕೂಡ ಮಾಡಿದೆ ನೀ ಬಾಳ ಬಾಳ ಹೇಳತ್ತರಿ. ನಿಮ್ ಹೈನ್ ಬಂದು ಎಂಥದ್ದು ಹೇಳು. ಹೇಳ್ತೇವಿ ಈಕ. ಸ್ಥಿರ ಬುದ್ಧಿ ಎಂಬ ಕಂಬವನ್ನು ನಿಲ್ಲಿಸಿ ನಿಲ್ಲಿಸಿ ಗುರು ಧ್ಯಾನವೆಂಬ ಸಿಂಬೆಯನ್ನಿಟ್ಟು ಕರುಣೇಂದ್ರಿಯಗಳೆಂಬ ಹಗ್ಗಗಳನ್ನು ಕಟ್ಟಿ ಕಾಮ ಕ್ರೋಧಾದಿಗಳೆಂಬ ದುರ್ಗುಣಗಳನ್ನು ಓಡಿಸಿ ಈ ದೇಹವೆಂಬ ಪಾತ್ರೆಯಲ್ಲಿ ಮನಸ್ಸೆಂಬ ಕಡುಗೋಲನ್ನಿಟ್ಟು ಅನುಭವ ಎಂಬ ಮೊಸರನ್ನು ತುಂಬಿ ಭಕ್ತಿ ಎಂಬ ಹಗ್ಗವನ್ನು ವಿನಯ ವೈರಾಗ್ಯಗಳೆಂಬ ಕೈಗಳಲ್ಲಿ ಹಿಡಿದು ಪರನಾದ ಶಬ್ದವಾಗುವಂತೆ ಬಿಂದು ಪ್ರಕಾಶವೆಂಬ ಸಣ್ಣ ಹಣಿ ಬೀಳುವಂತೆ ಅರಿವು ಮರೆಯುಗಳೆಂಬ ಎಡಸುತ್ತಾ ಬಲಸುತ್ತಾ ತಿರುಗಿಸುತ್ತಾ ಅಜ್ಞಾನವೆಂಬ ಸವತಿಯನ್ನ ಲೆಕ್ಕಿಸದೆ ಶ್ರೇಯಸ್ ಎಂಬ ನೊರೆಬುರುಗು ಹೇಳುವಂತೆ ಮಥನ ಮಾಡುವುದೇ ಫಲಪ್ರಾಪ್ತಿಯ ಮಾರ್ಗ. ಇಷ್ಟೇ ಅಲ್ಲದು, ಅಂತ ಸಮಯದಲ್ಲಿ ಕೆಟ್ಟ ನಡತೆ ಎಂಬ ನೊಣವನ್ನು ಹಾರಿಸಿ ತಾನೇ ಪರಮಾತ್ಮನೆಂದು ಬಗೆದು ಈ ದೇಹವೆಂಬ ಪಾತ್ರೆಯಲ್ಲಿ ಕೈಯಿಟ್ಟು ಕಲಕಿ ಪರತ್ಪರವೆಂಬ ಬೆಣ್ಣೆಯನ್ನು ತೆಗೆದು ಸ್ಥಿರಮುಕ್ತಿ ಎಂಬ ತುಪ್ಪವನ್ನು ಕಾಯಿಸಿ ಯಾರು ಆ ಗುರುಸಿದ್ಧನ ಸವಿ ನೋಡಬೇಕೆನ್ನುವರೋ ಅಂಥವ್ರು ಕೂಡ ವ್ಯಾಪಾರ ಮಾಡಕ್ ಬಂದೇವೆ. ಇಂತ ಅನುಭವದ ಹಾಲು ಮೊಸರು ತಗೊಳ್ಳೋ ಗಿರಾಕಿಗಳು ಇಲ್ಲಿ ಅಂತೂ ಇಲ್ಲ. ನಿಮ್ ವ್ಯಾಪಾರ ಸರಳ ಆಗ್ಬೇಕತ್ರ. ಅಲ್ಲಿ ಕಾಣ್ತದ ಕಾಗಿ ಮೇಲೆ ಗಿಡ ಕುಂತತಿ. ಏ ಹುಚ್ಚಿ, ಗಿಡದ ಮೇಲೆ ಕಾಯಿ ಕುಂತದ ಅಂದ್ರೆ ಚಂದ ಕಣ್ಣು ತೆಗೆದು ನೋಡಲ್ಲ ಒಟ್ಟು. ಅದ್ರ ಮೇಲೆ ಅದು ಕುಂತತ್ಲ, ಅಲ್ಲಿ ಹೋಗಿ ಬಲಕ್ಕೆ ತಿರುಗಿ ಎರಕ್ ಹೊಳಿ ಸೀದಾ ಹೋದ್ರೆ ಮಥುರಾಪುರ ಅಂತ ಒಂದು ಪಾಟ್ನ ಬರ್ತದೆ, ಮಥುರಾಪುರ. ಅಲ್ಲಿ ಹೋದ್ರೆ ನಿಮ್ ವ್ಯಾಪಾರ ಸರಳ ಆಕತಿ, ಆದ್ರೆ ಬಾಳ ಗದ್ದಲ ಐತಿ. ಆದ್ರ ಅಂತ ಯಾಕೆ ನಿಲ್ಸಿತ್ತು ನೋಡುವ? ಅಲ್ಲಿ ಒಬ್ಬ ಸುಮ್ಕು ಸುಬ್ಬಣ್ಣನ ಮಗ ರುಬ್ಬಣ್ಣ ಅಂತ ಹುಡುಗದಾನ. ಏ ಯಾರಿದ್ರು ನಮ್ಗೇನ್ ಬಿಡ, ಅವ ಬಾಳ ಉಲ್ಕೋಚದಾನ. ಉಲ್ಕೋಚಿದ್ರೆ ನಮ್ನೇನ್ ಮಾಡ್ತಾನ? ಅಲ್ಲ ಅವ ಕೇಳಿದ್ರೆ ಏನ್ ಕೇಳ್ತಾನ? ಸುಂಕ ಕೇಳ್ತಾನ, ಕೊಡದನ್ ಕೊಟ್ರ ಅವೇನ್ ಮಾಡ್ತಾನ ಬಿಡು. ಎಲ್ಲಾ ಬಗ್ಗೆ ಏರಿತ ಆ ಕೃಷ್ಣ ನಾಮಸ್ಮರಣೆ ಮಾಡ್ಕೊಂತ ಹೋದ್ರೆ ನಿಮ್ ವ್ಯಾಪಾರ ಸರಳ ಆಕತಿ. ಅಲ್ಲಿ ನೀವು ಹೆಂಗ್ ಹೋಗ್ಬೇಕು ಅನ್ನೋದನ್ನ ನಾನ ಹೇಳ್ತೇನೆ ಕೇಳ್ರಿ. ಹೇಳಂಗಾರ. ಕಟ್ಟಿ ಚಂದ್ರ ಗಾವಿಯ ನೋಟು ದುಂಡ ಮೋತನು ಕಟ್ಟಿ ಚಂದ್ರ ಗಾವಿಯ ನೋಟು ದುಂಡ ಮೋತನು ಕಟ್ಟಿ. ದೂತೆ ನಂಗೇನು ಅಂದಿಲ್ಲ ಗೋಪಾಲ ನಿನಗೆ ಏನು ಅಂದಿಲ್ಲ ದಾರಿ ಬಿಡು ನಾ ಬಿಡಂಗಿಲ್ಲ ಅಂದ್ರ ನಾ ಈ ಕಡೆ ಹಾಶ್ ಹೋಗ್ತೀನಿ ನಾನು ಈ ಕಡೆಗೂ ಬರ್ತೇನೆ ನಾ ಆ ಕಡೆ ಹಾಶ್ ಹೋಗ್ತೀನಿ ನಾನು ಈ ಕಡೆಗೂ ಬರ್ತೇನೆ ನಾನು ಹಿಂದ್ ಹಾಶ್ ಹೋಗ್ತೀನಿ ನಾ ಹಿಂದೂ ಬರ್ತೇನೆ ಐ ನನ್ ಶಿವನ ನಿಂಗ್ ಬೇಕಾದ್ರೇನು ಅಂತೀನ ನನ್ ಸುಂಕ ಕೊಟ್ಟು ಹೋಗು ನಾ ಕೊಡಂಗಿಲ್ಲ ಅಂದ್ರ ನಾ ಬಿಡಂಗಿಲ್ಲ ನಾನು ಹಿಂಗ್ ನಡು ಹಾಶ್ ಹೋಗ್ತೀನಿ ನಾನು ಅಡ್ ಮಕ್ಕೊಂತೇನೆ ನಾನು ನಿನ್ನ ಜಿಗದ ಹೋಗ್ತೀನಿ ಎದ್ದು ಕಪಾಲ ಅಡ್ಡಿ ಕೊಡ್ತೇನೆ ನಾನು ಅಂದ್ಕೊಡ್ತೀನಿ ನಾನು ನಿನ್ ಕೈ ಹಿಡಿತೇನೆ ಗೋಪಾಲ ತಗಿ ಕೈಯ ಬಿಡೋ ಕೈಯ ಗೋಪಾಲ ತಗಿ ಕೈಯ ಬಿಡೋ ಕೈಯ ಪರಸ್ತ್ರೀಯರ ಕೈ ಹಿಡಿದ್ರ ಈ ಕುಂದ ಜನರ ಏನಂದಾರೋ ಏ ನೀ ಏನ್ ನಂಗ್ ಪರಸ್ತ್ರೀ ಅಲ್ಲಲ್ಲ ಐ ನನ್ ಶಿವನ ಮಾತು ಎತ್ತೆತ್ಲಾರ ಹೊಂಟು ಅಂತಿನ ಏ ಗೋಪಾಲ ನಿನ್ ಕೈ ಮುಗಿತೇನ್ ಕೈ ಬಿಡೋ ಪಾಪ ಬಾಳ ಹಲಬಾಕತ್ತಿ ಅಂತ ಹೇಳಿ ಕೈ ಬಿಟ್ಟು ಶರ ಹಿಡಿತೇನಿ ಅಪ್ಪ ಶರಗ ಬಿಡೋ ಅಪ್ಪ ಶರಗ ಬಿಡೋ ಅನ್ನ ಶರಗ ಬಿಡೋ ಅಪ್ಪ ಶರಗ ಬಿಡೋ ಅಣ್ಣ ಶರಗ ಬಿಡೋ ಅಪ್ಪನು ಮಾವ ಶರ ಬಿಡೋ ಮಾವ ಶರಗ ಬಿಡೋ ಭಾವ ಶರಗ ಬಿಡೋ ಮಾವ ಶರಗ ಬಿಡೋ ಭಾವ ಶರಗ ಬಿಡೋ ಇದುವರೆಗೆ ಶ್ರೀಕೃಷ್ಣ ಪಾರಿಜಾತ ಗೌಳಗಿತ್ತಿ ಸನ್ನಿವೇಶ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಬಸಲಿಂಗಯ್ಯ ಹಿರೇಮಠ ಹಾಗೂ ಸಂಗಡಿಗರು. ಇದು ಇಂದಿನ ಕೃಷಿರಂಗ. ಆಕಾಶವಾಣಿ ಧಾರವಾಡ. ಈಗ ಬಳಪ್ಪ ಹುಕ್ಕೇರಿ ಅವರು ಹಾಡಿರುವ ಭಾವಗೀತೆಗಳು. ಆರಂಭದಲ್ಲಿ ಕೇಳಿ ಆನಂದಕಂದರ ರಚನೆ. ಆ ಸಂತಿಗೆ ಹೋಗಿಲ್ಲಿ ಆಕೆ ತಂದಿದ್ದಳು ಬೆಣ್ಣೆ, ನಾ ಸಂತಿಗೆ ಹೋಗಿಲ್ಲಿ ಆಕೆ ತಂದಿದ್ದಳು ಬೆಣ್ಣೆ, ಆಕೆ ತಂದಿದ್ದಳು ಬೆಣ್ಣೆ. ಹಿಂಡು ಹೆಣ್ಣಿನಾಗ ಅವಳೇ ಸರಿ ಒಂದು ಸವಿ ಸಕ್ಕರಿ ಕಣ್ಣಿ, ಹಿಂಡು ಹೆಣ್ಣಿನಾಗ ಅವಳೇ ಸರಿ ಒಂದು ಸವಿ ಸಕ್ಕರಿ ಕಣ್ಣಿ. ನಾ ಸಂತಿಗೆ ಹೋಗಿನ್ನಿ ಆಕೆ ತಂದಿದ್ದಳು ಬೆಣ್ಣೆ, ಆಕೆ ತಂದಿದ್ದಳು ಬೆಣ್ಣೆ. ತನಿ ತೆರವಿದ ಟೋಪಿನ ಸೀರೆ ಅದರಂಚಿಗೆ ರೇಸಿನ ಭಾರಿ, ತನಿ ತೆರವಿದ ಟೋಪಿನ ಸೀರೆ ಅದರಂಚಿಗೆ ರೇಸಿನ ಭಾರಿ. ಬಿಸಲ ಬಿದ್ದ ಕಡೆ ಬಂಗಾರದ ಗೆರಿ ಮೈಯಗ ಕುಬ್ಬಸ ಹೂಜರತಾರಿ, ನಾ ಸಂತಿಗೆ ಹೋಗಿನ್ನಿ ಆಕೆ ತಂದಿದ್ದಳು ಬೆಣ್ಣೆ, ಆಕೆ ತಂದಿದ್ದಳು ಬೆಣ್ಣೆ. ಮುಗುಬಟ್ಟ ಹಾಕಿದ ಕಿಮ್ಮೂಗ, ಮುಗುಬಟ್ಟ ಹಾಕಿದ ಕಿಮ್ಮೂಗ, ಕೊರದ ಹಚ್ಚಿದಂಗ ಮಾರಿ ಮ್ಯಾಗ, ಕೊರದ ಹಚ್ಚಿದಂಗ ಮಾರಿ ಮ್ಯಾಗ, ಹರಳಿನ ಜಮಕಿ ಕಿವಿಯಾಗ ತೂಗ್ಯಾಡಿ ಸುರಸದ ಸೊಬಗ, ನಾ ಸಂತಿಗೆ ಹೋಗಿನ್ನಿ ಆಕೆ ತಂದಿದ್ದಳು ಬೆಣ್ಣೆ, ಆಕೆ ತಂದಿದ್ದಳು ಬೆಣ್ಣೆ. ಮುಂಗುರುಳ ಹರಾಡುವ ಗಣಿ ಚೆಲ್ವಿಕೆಯ ಕಣಿ ನೋಡು ನೀ ತೇಟ, ತಂಬುಲದ ಚಂದುಟಿ ಅರಳಿಸಿ ಬಿಟ್ಟರೆ ಆನಗಿ ತೋಟ, ನಾ ಸಂತಿಗೆ ಹೋಗಿನ್ನಿ ಆಕೆ ತಂದಿದ್ದಳು ಬೆಣ್ಣೆ, ಆಕೆ ತಂದಿದ್ದಳು ಬೆಣ್ಣೆ. ಸುಳಿಗಾಳಿ ಸುರಸತಿತ್ತು ಶರಗ, ಸುಳಿಗಾಳಿ ಸುರಸತಿತ್ತು ಶರಗ, ಏನು ಹೇಳಿ ತುಂಬಿದಿ ಮೆರಗ, ಏನು ಹೇಳಿ ತುಂಬಿದಿ ಮೆರಗ, ಪರಿವಿಲ್ಲ ಸರಿದ ಸೆರಗಿಂದ ನನಗೇರಿತ್ತಾಗ ಏನೋ ಸುಂದ, ನನಗೇರಿತ್ತಾಗ ಏನೋ ಸುಂದ, ನಾ ಸಂತಿಗೆ ಹೋಗಿನ್ನಿ ಆಕೆ ತಂದಿದ್ದಳು ಬೆಣ್ಣೆ, ಆಕೆ ತಂದಿದ್ದಳು ಬೆಣ್ಣೆ. ಕಣ್ಣೆತ್ತ ನೋಡತಿತ್ತೋ ಮನಸ್ಸೆತ್ತ ಓಡತಿತ್ತೋ, ಕಣ್ಣೆತ್ತ ನೋಡತಿತ್ತೋ ಮನಸ್ಸೆತ್ತ ಓಡತಿತ್ತೋ, ಬಗೆಯೇನ ಹಾಡತ್ತಿತ್ತು, ಬೆಣ್ಣಿ ಗಡಿಗೆ ಮಾತ್ರ ಮುಂದಿತ್ತು. ನೋಡಿದ ನಿಟ್ಟಿಗೆ ಮಿಂಚಿನ ಕೋಲ ತಿಳಿದಂಗಾತು ನನಗೂ ಸೋಲ. ನಾ ಸಂತಿಗೆ ಹೋಗಿನ್ನಿ, ಆಕೆ ತಂದಿದ್ದಳೋ ಬೆಣ್ಣಿ, ಆಕೆ ತಂದಿದ್ದಳೋ ಬೆಣ್ಣಿ. ನಾ ಸಂತಿಗೆ ಹೋಗಿನ್ನಿ, ಆಕೆ ತಂದಿದ್ದಳೋ ಬೆಣ್ಣಿ. ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್, ನಾನು ಡಾಕ್ಟರ್ ನೇತ್ರಾ ಎಸ್ ಕನ್ನೂರ್, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಚಿಕ್ಕ ಮಕ್ಕಳ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಪ್ರತಿ ವರ್ಷ ಏಪ್ರಿಲ್ 2 ಇಂಟರ್ನ್ಯಾಷನಲ್ ಆಟಿಸಂ ಅವೇರ್ನೆಸ್ ಡೇ ಎಂದು ಆಚರಿಸುತ್ತೇವೆ. ಆಟಿಸಂ ಅಥವಾ ಸ್ವಲೀನತೆಯಿಂದ ಬಳಲುತ್ತಿರುವ ಮಕ್ಕಳ ಹಾಗೂ ಅವರ ಪಾಲಕರ ಕಷ್ಟಗಳನ್ನು ಕಂಡುಹಿಡಿದು ಅವರಿಗೆ ಸೂಕ್ತ ಪರಿಹಾರ ನೀಡಿ ಅವರ ಜೀವನ ಶೈಲಿಯಲ್ಲಿ ಬದಲಾವಣೆ ತರುವ ಪ್ರಯತ್ನದಿಂದ ಈ ದಿನವನ್ನು ಆಚರಿಸುತ್ತೇವೆ. ಆಟಿಸಂ ಅಥವಾ ಸ್ವಲೀನತೆಯ ಕುರಿತು ಹೆಚ್ಚಿನ ಮಾಹಿತಿ ನೀಡಲು ಮತ್ತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಗೆ ಮಾತನಾಡುತ್ತೇನೆ. ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 2443414, 2443415, 2443416, ಎಸ್ಟಿಡಿ ಕೋಡ್ 0836. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಇನ್ನು ಮುಂದೆ ಕೇಳಿ ಬಾಳಪ್ಪ ಹುಕ್ಕೇರಿ ಅವರು ಹಾಡಿರುವ ದರಾ ಬೇಂದ್ರೆ ಅವರ ರಚನೆ. ಯಾರು ಆಗುವ ಚೆಲುವ, ಯಾರು ಆಗುವ ಚೆಲುವ, ಇವ ಚೆಲುವ, ಇವ ಚೆಲುವ, ಇವ ಚೆಲುವ. ತನ್ನಷ್ಟಕತ್ತಾನ ನೋಡಿ ನಲಿವ, ತನ್ನಷ್ಟಕತ್ತಾನ ನೋಡಿ ನಲಿವ, ತನ್ನಷ್ಟಕತ್ತಾನ, ತನ್ನಷ್ಟಕತ್ತಾನ, ತನ್ನಷ್ಟಕತ್ತಾನ ನೋಡಿ ನಲಿವ. ಯಾರವ್ವಾಯುವ, ಯಾರವ್ವಾಯುವ, ಯಾರವ್ವಾಯುವ, ಯಾರವ್ವಾಯುವ ಚಲುವ. ಯಾರವ್ವಾಯುವ ಚಲುವ, ಯಾರವ್ವಾಯುವ ಚಲುವ. ಒಡದಿಲ್ಲ ಎನ್ನು ಮಕ ಮೀಸಿ, ಒಡದಿಲ್ಲ ಎನ್ನು ಮಕ ಮೀಸಿ, ತೊಡದಿಲ್ಲ ಎನ್ನು ತುಟಿಗಾಲ, ತೊಡದಿಲ್ಲ ಎನ್ನು ತುಟಿಗಾಲ, ಹಿಡಿದಿಲ್ಲ ಕಣ್ಣಿಗೆ ಹೆಣ್ಣು.